ಆರೋಗ್ಯಕರ ಹಾಲು ನಮ್ಗೆ ಸಿಗಲ್ಲ ಸರ್. ಸಾವಯವದಲ್ಲೇ ಹೋಗ್ಬೇಕು ಸರ್. ಅಂದ್ರೆ ನಮಗೆ ರೈತರಿಗೂ ಆಯ್ತು, ನಮ್ ಮನೆಗೋಸ್ಕರ ಆದ್ರೂ ನಾವು ಸಾವಯವದಲ್ಲೇನೆ ಪಡಿಗೋಸ್ಕರ ಅದನ್ನ ಹೈನುಗಾರಿಕೆ ಮಾಡಿದ್ರಿ ಸರ್. ಫಸ್ಟ್ ಮೊದಲು ಡೇರೆ ಅವ್ರು ಮಾಡಿದ್ರು, ಕೆಎಂಎಫ್ದಿಂದ ಜರ್ಸಿ ಹಾಕಲ ಮಾಡ್ರಿ, ಅದೊಂದು ಆಯ್ತು ನೋಡೋಣ ಅಂತೇಳಿ ಅವನು ಹತ್ತಾಕಲ ತಂದು ಅವು ಲಾಸ್ ಆಯ್ತು ಸರ್. ಸಿಕ್ಕಾಪಟ್ಟೆ ಅವ್ ಹಿಂಡಿ ಖರ್ಚು ಫುಡ್ ಹಾಲು ಇಲ್ಲಿ ಟೆಸ್ಟ್ ನಮ್ಮಲ್ಲಿ ಯಾರು ಅದನ್ನ ಯೂಸೇ ಮಾಡಲ್ಲ ಸರ್. ಆಮೇಲೆ ಸುಮಾರು ಅದನ್ನೊಂದು 8 ವರ್ಷ ಮಾಡಿದ್ರು ಸರ್. 8 ವರ್ಷ ಮಾಡಿ ಅದನ್ನ ಬೇಡ ಅಂತೇಳಿ ಬಿಟ್ಟು ಆಮೇಲೆ ಜವಾರಿ ಆಡ ಹಾಕಲ, ಗೀರ್ ಹಾಕಲ ಸರ್. ಜವಾರಿ ಆಡೆಮಿ ಇವನೇ ಮಾಡ್ಕೊಂಡ ಒಂದು 10 ಆಡ ಮಾಡ್ಕೊಂಡು ಇದೇ ನಮ್ಮ ಆಕಳ ಬೆನ್ನೆ ರೇಟ್ನು ಚಲೋ ಇದೆ ಸರ್. ರೈತರಿಗೆ ಸೈಡ್ ಬಿಸ್ನೆಸ್ ಆಗತ್ತೆ, ನಮ್ಮ ಹೊಲ ಫುಲ್ ಅದಕ್ಕಿಂತ ಡೆವಲಪ್ಮೆಂಟ್ ಆಗತ್ತೆ ಸರ್. ಫಸ್ಟ್ ಮೇನ್ ಅದರ ಗಂಜಲದಿಂದ ಗೊಬ್ಬರ ಎರೆಹುಳ ಘಟಕ ಮಾಡಿದ್ರು ಸರ್. ಬಯೋಡೈಜೆಸ್ಟರ್ ಮಾಡಿದ್ರು ಸರ್. ದನಗಳಿಂದ ತೊಳೆದು ಎಲ್ಲಾ ವೇಸ್ಟೇಜ್ ಅದರ ಹೋಗಿ ಸ್ಟಾಕ್ ಆಗುತ್ತೆ ಸರ್. ಬಯೋಡೈಜೆಸ್ಟರ್ ತಯಾರಾಗುತ್ತೆ, ಬೆಳೆಗಳಿಗೆ ಎಲ್ಲಾ ಪಿಕ್ಕಿ ಕೊಟ್ಬಿಡ್ಬೋದು ಸರ್. ಡೈರೆಕ್ಟ್ ನೇರವಾಗಿ ಎಲ್ಲಾ ಪಿಕ್ ಚಲೋ ಬರ್ತದೆ ಸರ್. ಡಿ ಎ ಪಿ ಪೊಟ್ಯಾಶ್ ಕೂಡ ಅವಶ್ಯಕತೆನೇ ಇಲ್ಲ, ಅದರಲ್ಲೇ ತಯಾರಾಗತ್ತೆ ಸರ್. ಮತ್ತೆ ಒಳ್ಳೆ ಯವನ್ ಹಾಲು ಸಿಗುತ್ತೆ ಸರ್ ನಮಗೆ, ಜವಾರಿ ಹಾಕಳದು ಮತ್ತೆ ಗೀರ್ ಹಾಕಲಿದೆ ಸರ್. ಅದ್ರ ತುಪ್ಪ ಹಾಲು ಬಾಳ. ಮತ್ತೆ ಇಂಥವ್ ಮಾಡ್ಕೊತ ಹೋದ್ರೆ ಬರೀ ಎರಡೆರಡು ಗೀರ್ ಹಾಕಳ ಕಟ್ಟಿದ್ರೆ ಸರ್ ರೈತರು, ಒಂದ್ ಜವಾರಿ ಹಾಕಳ ಒಂದ್ ಗೀರ, ಒಂದ್ ಹೋರಿ ಕೊಟ್ರೆ ದೊಡ್ಡ ಅಮೌಂಟ್ ಬರ್ತದೆ ಸರ್. ನಮ್ಗೆ ಒಂದ್ ವರ್ಷ ಮಾಡಿದ ಖರ್ಚನೆ ಅದ್ರ ಬಂದ್ಬಿಡುತ್ತೆ ಒಂದ್ ಹೋರಿಯಲ್ಲಿ. ಇವು ಹಾಕಳದ ಬೆಣ್ಣೆ ತುಪ್ಪ 2000 ರೂಪಾಯಿ ಕೆಜಿ ಇದೆ ಸರ್. ಗೀರ್ ಹಾಕಳದು ಬೆಣ್ಣೆ 700-800 ರೂಪಾಯಿ ಕೆಜಿ ಇರುತ್ತೆ ಸರ್. ಅದನ್ನು ಮಾಡಿದ್ರು ರೈತರಿಗೆ ಒಂದ್ ಒಳ್ಳೆ ಲಾಭ ಆಗತ್ತೆ. ಈಗ ಜರ್ಸಿ ಇವು ಹೆಚ್ಚಪ್ ಮಾಡೋಕ್ಕಿಂತ ಇವು ಮಾಡೋದ್ ಬೆಸ್ಟ್ ಅನ್ಸತ್ ಸರ್, ಒಳ್ಳೇದು. ಇವಾಗ ಆಡ ಸರ್ ಒಂದ್ 2 ಆಡ ಕಟ್ಟಿದ್ರು ಸಾಕು. ಕುರಿ ಸಾಕಾಣಿಕೆ ಸರ್ ಜಾಸ್ತಿ ಮಾಡಕ್ ಹೋಗ್ಬೇಡ ಸರ್, ಎಲ್ಲಾ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಸರ್. ಒಮ್ಮೆ ಮಾಡಿ ಲಾಸ್ ಆಗತ್ತೆ ಸರ್, ದೊಡ್ಡ ಪ್ರಮಾಣ ಮಾಡಿದ್ರೆ ಮೇವಿಂದು ತೊಂದರೆ ಆಗತ್ತೆ ಸರ್ ಮಾರ್ಕೆಟ್. ಹಿಂಗಾಗಿ ನಮ್ಗ ಒಬ್ಬ ರೈತಗ್ ಎಷ್ಟು ಬೇಕು ಅನುಕೂಲ ಆಗತ್ತೆ, ಇವತ್ ಲೇಬರ್ ಇರ್ಲಿಕ್ಕೂ ನಾವೇ ಸ್ವತಃ ನಡ್ಸೊಂದ್ ಹೋಗಂಗ್ ಇದು ಬೇಕು ಸರ್. ಅದಕ್ಕೆ ಅಷ್ಟೇ ಮಾಡ್ಕೊಂಡ್ ಹೋಗುದು ಒಳ್ಳೇದ್ ಅನ್ಸತ್ ಸರ್. ಅಂದ್ರೆ ನಮ್ಗ ಸಕ್ಸಸ್ ಆಕ್ಯವ್ರಿ, ಇಲ್ಲಿಕಂದ್ರೆ ಲಾಸ್ ಆಗತ್ತೆ ಸರ್ ದೊಡ್ಡ ಪ್ರಮಾಣ ಮಾಡಿ. ಈಗ ನೋಡ್ರಿ, ತಾವು 10 ಎಕರೆ ಜಮೀನೊಳಗ ಈ ಹೈನುಗಾರಿಕೆ ಮಾಡ್ತಾ ಇದ್ರಿ, ಆಡು ಸಾಕಾಣಿ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಎರೆಗೊಬ್ಬರ ತಯಾರ ಮಾಡುವಂತಹದ್ದು, ಆಮೇಲೆ ಬಯೋಡೈಜೆಸ್ಟರ್ದಿಂದನೂ ಕೂಡ ತಾವು ದ್ರವ್ಯ ತಯಾರ ಮಾಡ್ತಾ ಇದ್ರಿ. ಈಗ ಹೈನುಗಾರಿಕೆ ಬಗ್ಗೆನೆ ನಾವು ಮಾತಾಡೋದಾಯ್ತಂದ್ರೆ ಒಳ್ಳೆ ವಿಚಾರಗಳನ್ನ ತಾವು ಹೇಳಿರಿ. ಸಾಕಷ್ಟು ಒಳ್ಳೆ ಬೆಲೆ ಇದೆ, ತುಪ್ಪಕ್ಕಾಯ್ತು, ಬೆಣ್ಣೆಗಾಯ್ತು, ಹಾಲಿಗಾಯ್ತು, ಅದು ವಿಷಮುಕ್ತವಾದಂತಹ ಒಂದು ಆಹಾರ ಕೂಡ ತಯಾರಾಗ್ತದೆ. ಈ ಒಂದು ಏನು ಹೈನುಗಾರಿಕೆ ಅಂತ ಮಾಡ್ತಾ ಇದ್ರಿ, ಎಷ್ಟು ತಮ್ಮಲ್ಲಿ ಆಕಳಗಳದಾವ, ಯಾವ ರೀತಿ ಅವುಗಳನ್ನ ನಿರ್ವಹಣೆ ಮಾಡ್ತಾ ಇದ್ರಿ, ನಿಮಗ ಸಹಾಯ ಮಾಡೋದಕ್ಕ ನಿಮ್ಮ ಕುಟುಂಬದೊಳಗ ಯಾರ್ಯಾರಿದ್ದಾರೆ, ಮತ್ತೆ ನೀವು ಕೂಲಿ ಹಚ್ಚಬೇಕು ಅಂತಂದ್ರೆ ಅದನ್ನ ಯಾವ ರೀತಿ ಮಾಡ್ತಾ ಇದ್ರಿ? ಇವಾಗ ಏನಾಗಿತ್ತು ಸರ್, ನನಗ ಸಹಾಯ ಮಾಡಕ್ಕೆ ನಮ್ಮ ತಾಯಿಯವರು ಇಬ್ರು ಕೂಡ ಹೆಚ್ಚ ಮಾಡ್ತೇವ್ರ ಸರ್. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನ್ಯಾಮಗೌಡ ಸರ್, ಹನುಮಂತ್ ಸರ್ ಅದೆಲ್ಲ ಮಾಹಿತಿ ಅದ್ರ ಬಗ್ಗೆ ಕೇಳ್ಕೊತೇವ್ರಿ ಸರ್. ಏನಾದ್ರೂ ತೊಂದರೆ ಆಯ್ತು ಮೇವಿನ ಸ್ಟಾಕ್ ಮಾಡಾಗ ರಸ್ಮೇವ್ ತರಬೇಕಂದ್ರೆ ಇಬ್ರು ಕೂಡ ತರೋದು ಸರ್. ಸರ್ ನಾವ್ ಜೊತೆ ಮಾತಾಡಿ ಚರ್ಚೆ ಮಾಡಿ ಆಮೇಲೆ ಸರ್ ಇವಾಗ ಏನ್ ಮಾಡಿದ್ದೇನೆಂದ್ರೆ ಚಾಪ್ ಕಟರ್ ಮಿಷಿನ್ ತಗೊಂಡಿರ್ ಸರ್. ಕೆಲಸ ಹಗರ ಆಗ್ಬೇಕಂದ್ರೆ ಲೇಬರ್ ಸಮಸ್ಯೆ ಕಮ್ಮಿ ಮಾಡ್ಬೇಕು ಚಾಪ್ ಕಟರ್ ಮಿಷಿನ್ ಸರ್. ಮೇವು ಒಮ್ಮೆ ಕಟ್ ಮಾಡಿಟ್ಬಿಡುದು. ಆಮೇಲೆ ಸರ್ ಆಟೋಮೆಟಿಕ್ ನೀರ್ ಕುಡಿಯಂಗ್ ಮಾಡಿದ್ರು ಸರ್. ಇವಾಗ ಅಷ್ಟು ದನಗಳಿಗೆ ಇವಾಗ ನೀರ್ ಕುಡಿಸ್ಬೇಕು, ನಾ ಇವಾಗ ಒಂದ್ ತಾಸ್ ಲೇಟ್ ಆದ್ರೂ ಹೊಲಕ್ ಹೋದ್ರು ಸಂಬಂಧ ಇಲ್ಲ ಸರ್. ಇವತ್ತ ಲೇಟ್ ಆದ್ರೂ ನಡೀತಿದ್ ನನಗೆ ಆಟೋಮೆಟಿಕ್ ತಾನೇ ದನ. ನಾವು ಹೆಂಗ್ ನೀರ್ ಅಡಿಸಿದ ನೀರ್ ಕುಡಿತೀವಿ, ಆತರ ನೀರ್ ಬಾಯಿ ಇಟ್ರೆ ನೀರ್ ಬರ್ತಾವ ಸರ್. ಆತರ ಮಾಡ್ಕೊಂಡೇವಿ ನಾವು. ಮೇವು ಹಾಕೋ ಟೈಮ್ 2 ಟೈಮ್ ಮಾಡಿದ್ದೇವ್ರಿ ಸರ್. ಬೆಳಿಗ್ಗೆ 6:00-7:00 ಒಳಗ್ರಿ, ಸಾಯಂಕಾಲ 4 ಗಂಟೆಗ್ರಿ, 2 ಟೈಮ್ ಮೇವು ಹಾಕ್ತೀವ್ರಿ. ಹಿಂಗಾಗಿ ಕೆಲಸ ಹಗರಾಗತ್ತೆ, ಸ್ವಂತ ಮಾಡ್ಕೋತೀವಿ ಸರ್. ಜಾಸ್ತಿ ಲೇಬರ್ ದನಗಳಿಗಂದ್ರೆ ವಾಲ್ಯ ಅಂತಾರೆ ಸರ್, ಯಾರು ಬರಲ್ಲ. ನಾವು ಎಷ್ಟು ಕೊಡ್ತೀವಿ ಅಂದ್ರೂ ಬರಲ್ಲ ವಾಲ್ಯ ಅಂತಾರೆ ಕೆಲಸ ಮಾಡಕ್ಕೆ. ಅದಕ್ಕೆ ನಮ್ಗೆ ಅದೊಂದು ಖುಷಿ ಇರುತ್ತೆ ಸರ್. ನಮ್ದೇ ನಾವು ಮಾಡಿದ್ರೆ ಬಿ ಪಿ ಶುಗರ್ ಬರಲ್ಲ ಸರ್. ಅದಕ್ಕೆ ದನಗಳದ್ದು ಜವಾರಿ ಹಾಕಲ ದನಗಳದ್ದು ಗಂಜಲ ತೆಗಿದ್ರಿಂದ ಬಿ ಪಿ ಶುಗರ್ ಬರಲ್ಲ. ಹಿಂಗಾಗಿ ಅವನೇ ಮಾಡ್ತೇವೆ ಸರ್. ಮತ್ತೆ ಅವನೇ ಜಾಸ್ತಿ ನಾವೇ ಕ್ಲೀನ್ ಮಾಡೋದು, ಅದ್ರ ಮೈ ತೊಳೆಯೋದು, ಹಿಂಡೋದು. ಹ್ಞೂನ್ರಿ, ಮನೆಯಲ್ಲೇ ಕಾಶಿ ಇವಾಗ ಮಾರ್ಕೆಟ್ ಅದನ್ನ ಕೊಡಲ್ಲ. ಈಗ ಯಾರು ಬೇಕಾದ್ರೆ ಹಾಲು ಹೋಯ್ತಾರೆ ಸರ್, ಮನೆಗೆ ಬಂದು ಬೆಣ್ಣೆ ತುಪ್ಪನೇ ಜಾಸ್ತಿ ಹೋಯ್ತಾರೆ ಸರ್. ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ನೀವು ಹಾಲಿನ ಉತ್ಪಾದನೆ ಮಾಡ್ತೀರಿ, ಮತ್ತು ತುಪ್ಪ ಎಷ್ಟು ತಯಾರಾಗ್ತದೆ, ಬೆಣ್ಣೆ ಎಷ್ಟು, ಯಾವ ರೀತಿ ಮಾರಾಟ ಸರ್? ಇವಾಗ ನೋಡ್ರಿ, ಜವಾರಿ ಹಾಕಲು ಜಾಸ್ತಿ ಹಿಂಡಲ್ರು, 1 ಲೀಟರ್ 1.5 ಲೀಟರ್ ಅಂದ್ರೆ ಬಹಳ ಆಯ್ತು ಸರ್. ಅದಕ್ಕೆ ಕರಿ ಬಿಡ್ಬೇಕು ನಾವು, ಅದಕ್ಕೆ ಅಷ್ಟು ಹಿಂಡ್ಕೊಲ್ಲ ರೀ. 1.5 ಲೀಟರ್ 1 ಲೀಟರ್ ಹಿಂಡ್ಕೊಂಡು ಬೆಣ್ಣೆ ಒಂದು ವಾರಕ್ಕೆ 1 ಕೆಜಿ 1/2 ಕೆಜಿ ಆಗ್ಬೇಕಾದ್ರೆ ಜಾಸ್ತಿ ಆಗತ್ತೆ ಸರ್. ಗೀರ್ ಹಾಕಲು ಏನಾಗತ್ತೆ ಸರ್, ವಾರಕ್ಕೆ 2 ಕೆಜಿ 1 ಕೆಜಿ ಬರುತ್ತೆ, ಅವು ಜಾಸ್ತಿ ಹಿಡ್ತಾವ್ರಿ ಒಂದ್ ಸ್ವಲ್ಪ ಹಾಲು. ಹಿಂಗಾಗಿ ನಾವು ಎವರೇಜ್ ಒಮ್ಮೆ ಡೈಲಿ ಲಾಭ ನೋಡಲ್ ಸರ್, ಸೈಡ್ ಬಿಸ್ನೆಸ್ ತರ ಆಗತ್ತೆ ನಮ್ಗ್ರಿ. ಇವಾಗ ನೋಡ್ರಿ, ಜವಾರಿ ಹಾಕಳದ್ದು ವಾರಕ್ಕೆ 1 ಕಿಲೋ ಬಂದ್ರು 1,000 ರೂಪಾಯಿ, ಗೀರ್ ಹಾಕಳದ್ದು ಒಂದು 2 ಹಾಕಳದ್ದು ಸರ್, ಗೀರ್ ಹಾಕಳದ್ದು ಅದು 1,000 2,000 3,000 ಆಗತ್ತೆ ಸರ್ ದಿನ. 500 ರೂಪಾಯಿ ಅದೊಂದು ಸೈಡ್ ಬಿಸ್ನೆಸ್ ಬಂದಂಗ ಆಗತ್ತೆ. ಮತ್ತೆ ಗೊಬ್ಬರ ಕರ ಅದನ್ನ ಬಿಟ್ಟೆ ಸರ್. ಇದು ಈ ಆಡುಗಳು ಇರ್ತಾವಲ್ಲ ಸರ್, ಇವು ದನಗಳು ತಿಂದು ಬಿಟ್ಟಿದ ಮೇವನೇ ಜಾಸ್ತಿ ಅವು ಯೂಸ್ ಮಾಡ್ಕೋತಾವು. ಎರಡ್ ಆಡ ಸರ್ ಅವ ವರ್ಷಕ್ಕೆ ಎಡೆ ಸೂಲ್ ಇಳದಾವ್ ಹಿಡಿದ್ರು ಒಂದ್ ಹೆಣ್ಮರಿ ಹೊಂತ ಬಂದ್ ಸರ್ 5 ಸರ್ 4 ಸರ್ಕೊಂದ್ ಮರಿ ಆರಾಮ್ ಹೋಗುತ್ತೆ ಅದಕ್ಕೊಂದ್ 10-20 ಸರ್ ಸಿಗುತ್ತೆ. ಹಿಂಗ್ ಸಮಗ್ರ ಮಾಡ್ಕೊಂಡ್ ಹೋದ್ರೇನೆ ಒಂದ್ ಲಾಭ ಆಗತ್ ಸರ್. ಇವಾಗ ಹೈನುಗಾರಿಕೆ ಅಂತ ಒಂದೇ ಮಾಡ್ಬಾರ್ದು ಸರ್, ಸಮಗ್ರ ಕೃಷಿಯಲ್ಲಿ ಹೋದ್ರೇನೆ ಲಾಭ ಸಕ್ಸಸ್ ಆಗುತ್ತೆ. ಈಗ ಹೈನುಗಾರಿಕೆ ತಾವು ಏನು ನಿಮ್ಮ ಸ್ನೇಹಿತರನ್ನ ಕೇಳಿಕೊಂಡು ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ವಿಶೇಷವಾದಂತಹ ಒಂದು ತರಬೇತಿ. ಈಗ ಕೃಷಿ ಒಳಗೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ, ಲಭ್ಯ ಕೂಡ ಇದ್ದಾರೆ, ವಿಜ್ಞಾನಿಗಳು ಸಿಗ್ತಾರೆ, ನಮಗೆ ಮಾಹಿತಿ ಸಿಗ್ತದ. ಯಾವ ರೀತಿ ತಾವು ಇದನ್ನ ಪಡ್ಕೊಳ್ತಾ ಇದ್ರಿ ಸರ್? ಮೊದಲ ನಾವು ಕೆಎಂಎಫ್ದು ಹೆಚ್ಚು ನೋಡಿದ್ದೇವ್ರಿ ಸರ್, ಅವಾಗ ಮಾಡ್ಬೇಕು ಅನ್ನೋದು ಹುಚ್ಚು ಬಾಳ ಇತ್ತು ಕೆಎಂಎಫ್ದು. ಅದನ್ನ ನೋಡಿ ಅಡ್ಡಾಡಿ ಅಲ್ಲಿ ಹೋಗಿ ಜರ್ಸಿ ಹಾಕಳ ಮಾಡಿದ್ದೀವಿ ಫಸ್ಟ್, 10 ಜರ್ಸಿ ಹಾಕಳ ತಂದೇವು. ಅವಾಗ ಹರಿಯಾಣದಿಂದ ಒಬ್ಬನ ಲೇಬರ್ ತಂದೇವ್ರಿ ಸರ್, ಅದನ್ನ ನೋಡಿದೀವಿ ಹಾಲೆಲ್ಲ ಜಾಸ್ತಿ ಹಿಂಡ್ತೀವಿ, 8-10 ಎವರೇಜ್ ಸರ್ ಒಂದ್ ಆಕಳ ಹಿಂಡ್ತಿದ್ವು. ಅಷ್ಟೇ ಅದಕ್ಕೆ ಸಮ ಪ್ರಮಾಣದಾಗ ಫುಡ್ ಬೇಕಾಗಿತ್ತು ಸರ್, ಅದ ನಾವು ಮಾಡಿದ್ದು ಲೇಬರ್ ಅದಕ್ಕೆ ಆಹಾರ ಫುಡ್ ಬುಸ ಇರ್ಲಿಕ್ಕೆ ಹಿಂಡಲ್ಲ ಸರ್, ಮೇವು ನೀವು ಬೇಕಾದಂಗ ಹಾಕ್ರಿ, ಮಾಡಿದ ಖರ್ಚು ಅದಕ್ಕೆ ಮಾರ್ಕೆಟ್ ರೇಟ್ ಕಮ್ಮಿ ಇದೆ ಸರ್ ಹಾಲಿಂದ, ಅದಕ್ಕೆ ಹಿಂಗಾಗಿ ವರ್ಕೌಟ್ ಆಗಲಿಲ್ಲ ಸರ್, ಲಾಸ್ ಆಯ್ತು. ಅದ್ ಬಿಟ್ಟಿನ ಜವಾರ್ ಹಾಕೋ ಬೆಸ್ಟ್ ಸರ್, ಇದು ಇದಕ್ಕೆ ಪಶು ಆಹಾರನೇ ಕಮ್ಮಿ, ಸ್ವಲ್ಪ ಹಾಕಿದ್ರು ಸಾಕ್, ಗೊಂಜಾಳ ಒಂದು 14 ನುಚ್ಚು ಹಾಕಿದ್ರು ನಮ್ಗೆ ವರ್ಕೌಟ್ ಇದೆ ಸರ್. ಮನೆಯಿಂದ ಇದ್ದಿದ್ದು ಯಾವ್ದು ಇದ್ದು ಅದು ಇಲ್ಲ ರೀ ಸರ್, ಅದ್ ಮಿನರಲ್ ಮಿಕ್ಸರ್ ಬೇಕು, ಲಿಕ್ವಿಡ್ಗಳು ಕೆಲವು ಜರ್ಸಿ ಹಾಕಳಗಳು ಬೇಕಾಗತ್ತೆ ಸರ್. ಇದಕ್ಕೆ ಜವಾರಿ ಹಾಕಳಿಗೆ ಏನೂ ಇಲ್ಲ, ಜೀರೋ ಮೇಂಟೆನೆನ್ಸ್ ಸರ್. ನೀವು ಏನ್ ಬೇಕಾದ ಮನೆಯಾಗ ಇದ್ದಿದ್ದೆ ನಾವು ಬೆಳೆದಿದ್ದಂತ ಗೊಂಜಾಳ ಇದನ್ನೇ ಹಾಕ್ಬೋದು ಸರ್, ಹಾಕಿಂಗಾಗಿ ಇವು ಹಾಲು ಚಲೋ ಹಿಡ್ತಾರೆ ಸರ್. ಅಂದ್ರೆ ಈಗೇನು ಮೇವಿನ ಬಗ್ಗೆ ಹೇಳುದಾದ್ರೆ ನೀವೇ ನಿಮ್ಮ ತೋಟದೊಳಗೆ ಏನ್ ಬೆಳಿತೀರಿ ಅದನ್ನೇ ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಹ್ಞೂ ಸರ್, ಇವಾಗ ಹೊರಗಡೆ ನಾವೇನ್ ಕೊಂಡು ತಗೋಲ್ ಸರ್, ಇವಾಗ ನಮ್ ಗೊಂಜಾಳ ಇರುತ್ತೆ ಸರ್, ಅದನ್ನೇ ಇಟ್ಕೋತೀವಿ, ಅದನ್ನೇ ಇದು ಮಾಡ್ಕೋತೀವಿ ಸರ್. ಈಗ ಅದನ್ನ ಸ್ಟಾಕ್ ಕಟ್ ಮಾಡಿ ಸ್ಟಾಕ್ ಚಾಪ್ ಕಟ್ ಮಿಷಿನ್ ಕಟ್ ಮಾಡ್ಕೊಂಡು ವರ್ಷಾನ್ಗಟ್ಟಲೆ ಇಟ್ಟು ಕಡಲ್ ಸರ್. ಮತ್ತೆ ಆಮೇಲೆ ಹಸಿಮೇವ್ ಇದ್ದಾಗ ರಸ್ಮೇವ್ ತಯಾರು ಮಾಡ್ಕೋತೀವಿ ಜಾಸ್ತಿ ಇದ್ದಾಗ, ಅದನ್ನ ಮಾಡ್ಕೊಂಡ್ರೆ ಅದು ಪರವಾಗಿಲ್ಲ ಸರ್, ಜಾಸ್ತಿ ಕೊಂಡು ತಗೋಲ್ಲ ಸರ್ ಹೊರಗಡೆಯಲ್ಲಿ, ಅಷ್ಟೇ ಯಾವತ್ತು ಕೊಂಡು ತಗೋದ್ರೆ ಪುರಾಟ ಆಗಲ್ಲ ಸರ್. ಇವಾಗ ನಮ್ಮ ಹೊಲದಾಗ ಬೆಳೆದಿದ್ದೇನೆ ನಾವು ಇದು ಮಾಡ್ಕೋಬೇಕು ಸರ್. ಈಗ ಹಾಲು ನೀವು ಕೊಡೋದಾಯ್ತಪ್ಪ ಅಂದ್ರೆ ಹೆಂಗ್ ಕೊಡ್ತಾ ಇದ್ರಿ? ಅದ್ರ ಬೆಲೆ ಏನು, ಬೆಣ್ಣೆ ಬೆಲೆ ಏನು, ತುಪ್ಪದ ಬೆಲೆ ಏನು? ಇವಾಗ ಏನಕ್ಕೆ ಸರ್, ಹಾಲು ಇಲ್ಲಿ ಹಳ್ಳಿ ವಾತಾವರಣದಾಗ 25-30 ರೂಪಾಯಿಗೆ ಒಂದ್ ಲೀಟರ್ ತಗೋತಾರೆ ಸರ್. ಇಲ್ಲಿ ಹಳೆ ಜಾಸ್ತಿ ಇಲ್ಲಿ ನೀವು ನಮ್ಮಲ್ಲಿ ಯಾರು ತಗೋಲ್ಲ ಸರ್, 50 ರೂಪಾಯಿ ಲೀಟರ್ ಗಟ್ಟಲೆ ತಗೋಲ್ಲ. ಒಂದ್ ಲೀಟರ್ ಯಾರೋ ಅದ್ರ ಇಂಟ್ರೆಸ್ಟ್ ಇದ್ದವ್ರು ಸಾವಯವ ಕೃಷಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ ಸರ್, ಆಕಳ ಹಾಲೇ ಬೇಕ ದುಡ್ಕಾಡಿ ತಗೊಂಬರ್ತಾರೆ ಸರ್. ಅವ್ರು 50 ರೂಪಾಯಿ ಹೋಗಲಪ್ಪ ನಾನು ಒಂದ್ ಲೀಟರ್ ಕೊಡಂತಾರೆ ಸರ್. ಒಬ್ಬೊಬ್ರು ಬಂದ್ರಿ ನಮಗ್ ಬೆಣ್ಣೆ ಬೇಕಂತಾರೆ, ಒಬ್ರು ಅಂತಾರೆ ಯಾವ್ದಕ್ಕಿರ್ಲಪ್ಪ ಎಮ್ಮೆ ಎಲ್ಲ ಕೊಡ್ತಾರೆ ನಮ್ಮಲ್ಲಿ 30 ರೂಪಾಯಿ ತಗೋರ್ತಾರ್ರಿ ಹಳೇಲ್ರಿ. ಹಿಂಗಾಗಿ ಬೆಣ್ಣೆನೇ ಜಾಸ್ತಿ ಹೋಯ್ತಾರ ಸರ್, ಬೆಣ್ಣೆ ತುಪ್ಪ ಸಾವಯವ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಜಾಸ್ತಿ ತಗೋತಾರ ಸರ್. ಈ ಬೆಣ್ಣೆ ಅಂದ್ರೆ 800 ರೂಪಾಯಿ ಕೆಜಿ ತಗೋತಾರ ಸರ್, ಇವಾಗ ಎಮ್ಮಿ ಬೆಣ್ಣೆ 500 ರೂಪಾಯಿ ಇರತ್ತೆ. ಅದನ್ನ ಅಷ್ಟಕ್ಕಿಂತ ಯಾರು ಜಾಸ್ತಿ ಸಾವಯವ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಅದನ್ನ 800-1,000 ರೂಪಾಯಿ ಕೆಜಿ ಗಟ್ಟಲೆ ತಗೋತಾರ ಸರ್. ಹಿಂಗ ಒಮ್ಮೆ ರೇಟ್ ಇದ್ದಂಗೆ ತುಪ್ಪ ಒಬ್ರು ಕಾಸಾಕಾಗಲ್ಲ, ಕಾಶ್ ಕೊಡು ನೌಕರಿಸ್ತಿರ್ತಾರಲ್ಲ ಸರ್, ಅವ್ರ ಕಾಶಿ ತುಪ್ಪನೇ ಕೊಡಂತಾರೆ, 2,000 ರೂಪಾಯಿ ಕೆಜಿ ಹೋಗುತ್ತೆ ಸರ್. ನಿಮ್ಮ ಏನು ದೇಸಿ ಬೆಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಇದಕ್ಕೆ ಸಾಕಷ್ಟು ಬೇಡಿಕೆ ಇರುತ್ತೆ, ನಮಗೆ ಅಷ್ಟು ಕೊಡಕ್ಕಾಗಲ್ಲ ಸರ್, ದನ ಕಮ್ಮಿ ಇದಾವಲ್ಲ. ಮತ್ತೆ ನಮ್ಮ ಗೆಳೆಯರದಿದ್ದಲ್ಲಿ ಯಾರಾದಿದ್ರು ಹೇಳಿ ಕೊಡಿಸ್ತೀವ್ರಿ ಸರ್. ನಮ್ಗೆ ಇವಾಗ 4 ದನ ಹಾಕೋರಿ, ಅಷ್ಟು ಒಟ್ಟರು ಕೊಡಕ್ಕಲ್ಲ. ನಮಗೊಂದ ಈ ನೌಕರಸ್ಥರು ಒಂದ 8 ಜನ ಸೆಟ್ ಆಗಿಬಿಟ್ಟಿರ್ತಾರೆ ಸರ್, ಅವ್ರಿಗೆ ಕೊಡಕ್ಕಾಗಲ್ಲರಿ. ಈಗ ಇದ್ರೊಳಗೆ ಆಸಕ್ತಿ ಅದ ಅಂತಂದ್ರೆ ನೀವು ಇನ್ನೂ ಈ ದನಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿ ಇದ್ರ ಒಂದು ಏನು ಉಚ್ಚ ಮಾಡೋದ್ರ ಕಡೆ ಏನಾದ್ರೂ ವಿಚಾರ ಮಾಡ್ತಾ ಇದ್ರಿ ಸರ್? ಮಾಡಿದ್ದೇವ್ರಿ ಸರ್, ಮಾಡಿ ಅದನ್ನ 50ಕ್ಕೆ ಒಯ್ಬೇಕು ಅಂತ ಮಾಡಿದ್ದೇವ್ರಿ. ಅದನ್ನ ದೊಡ್ಡ ಪ್ರಮಾಣ ಮಾಡಿದ್ರೆ ಲೇಬರ್ ಸಮಸ್ಯೆ ಬಂದಿದ್ದಾರೆ ಸರ್, ಲೇಬರ್ ಹಿಂಗಾಗಿ ಬ್ಯಾಡ ಅಂತೇಳಿ ಅದನ್ನ ಬಿಟ್ಟಿವ್ರಿ ಸರ್. ಮುಂಚೆ ಇವು ಜರ್ಸಿ ಹಾಕ ಮಾಡಿ ಲೇಬರ್ ಸಮಸ್ಯೆ ಆಗಿ ತೊಂದರೆ ಆಗಣ ಬ್ಯಾಡ ಅಂತೇಳಿ ಇಷ್ಟೇ, ಈ ಒಂದು 2 ಎಮ್ಮಿ ಈ ಒಂದು 4 ಆಕಳ ಇಷ್ಟೇ ಇರ್ಲಿ ಸಾಕು, ಒಬ್ಬನ್ನ ಮೇಂಟೈನ್ ಮಾಡಂಗ ಇರ್ಲಿ ಅಂತೇಳಿ ಅಷ್ಟೇ ಇಟ್ಕೊಂಡಿವ್ರಿ ಸರ್. ಇವಾಗೇನು ಅದೇನು ಜಾಸ್ತಿ ಮಾಡೋದು ಪ್ಲಾನ್ ಮಾಡಿಲ್ಲ ಸರ್. ಅಂದ್ರೆ ಸಮಗ್ರ ಕೃಷಿಯಲ್ಲಿ ಅಷ್ಟು ಒಂದು ಸ್ವಲ್ಪ ಸ್ವಲ್ಪ ಮಾಡಬೇಕು ಅನ್ನೋದು ಅಷ್ಟೇ ರೀ ಸರ್. ಈಗ ನಾವು ನೋಡ್ತಾ ಇದ್ದೀವಿ ಆಡು ಸಾಕಣೆ ಬಗ್ಗೆ ಸಾಕಷ್ಟು ಜನರ ಆಸಕ್ತಿ ಬೆಳೀತಾ ಇದೆ. ಯಾರು ದುಡ್ಡು ಇದ್ದವರು ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೊಂದು ಉಪ ಒಂದು ಆದಾಯ ಬರುವಂತಹ ಒಂದು ಏನ್ ಕಸಬು ಅಂತ ಹೇಳಿ ತಿಳ್ಕೊಂಡು ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ತಾವು ಈ ಆಡು ಸಾಕಣೆ ಮಾಡೋದ್ರ ಬಗ್ಗೆ ಏನ್ ಹೇಳ್ತಾ ಇದ್ರಿ? ತಾವು ಕೂಡ ಮಾಡ್ತಾ ಇದ್ದೀರಿ, ತಮ್ಮ ವಿಚಾರ ಏನು ಸರ್? ಆಡು ಸಾಕಾಣಿಕೆ ಸದ್ ಬೇಡಿಕೆ ತುಂಬಾ ಬೇಡಿಕೆ ಇದ್ದಿದ್ದು ಅದೇ ಸರ್, ಹೈನುಗಾರಿಕೆಗೆ ಮೊದಲೇದು ಸೆಕೆಂಡ್ ಆದ್ಯತೆ ಈಗ ಹೆಚ್ಚು ಇದ್ದಿದ್ದೇ ಅದೇ ಸರ್. ಅದನ್ನ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಮಾಡಿದ್ದಾರೆ ಸರ್, NLM, ಅದರಲ್ಲಿ ಸಬ್ಸಿಡಿ ಐತೆ ಸರ್, ಅದಕ್ಕೆ ಅದನ್ನ ಮಾಡಿದ್ರು ಪರವಾಗಿಲ್ಲ ಸರ್. ಒಬ್ಬರೇ ಲೇಬರ್ ಒಂದು 100 ಅಡ ಮೇಂಟೈನ್ ಮಾಡಬಹುದು ಸರ್. ಇವಾಗ ನಮ್ದು 10 ಅದಾವು, ಒಂದು 100 ಮಾಡಬಹುದು ಸರ್. ಅದ ಪ್ರಾಫಿಟ್ ಚೆನ್ನಾಗಿದೆ, ಮೇವನು ಕಮ್ಮಿ ತಿನ್ನತ್ ಸರ್. ಅದು ಅಂದ್ರೆ ಏನ್ರ ಕೇಂದ್ರ ಸರ್ಕಾರದ ಏನು ಯೋಜನೆ ಅದಲ್ಲ NLM, ಇದನ್ನ ಏನಾದ್ರು ತಾವು ತಗೊಳ್ಳುವಂತ ಒಂದು ವಿಚಾರದ? ಹ್ಞೂ ಸರ್, ಅದನ್ನ ಇವಾಗ ಮಾಡ್ಬೇಕಂತ ಅವರು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ದಾರೆ ಸರ್. ಅವ್ರು ಏನ್ ಹೇಳಿದ್ರು ಸರ್, 50ರದ್ದು 100 ಐದ್ನೂರು ಐದ್ನೂರು ಸ್ಕೀಮ್ ಅದಾವ, 25 ಲಕ್ಷ 50 ಲಕ್ಷ 1 ಕೋಟಿ ಸ್ಕೀಮ್ ಇದೆ. ಅದ್ರ ನಿಮ್ಗೆ ಯಾವ ಸೂಟ್ ಆಗತ್ತೆ ನೀವು ಮಾಡ್ಕೋಬಹುದಂತ ಅಂದಾರೆ ಹೇಳಿದಾರೆ ಸರ್. ಇನ್ನೂ ಅದ್ರ ಬಗ್ಗೆ ಮಾಡಿಲ್ಲ ನಾವು, ಸ್ವಂತ ಅಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇವಾಗ ಇದ್ರ ಜೊತೆಗೆ ತಾವು ಎರೆಗೊಬ್ಬರ ಮಾಡ್ತಾ ಇದ್ದೀರಿ, ಆಮೇಲೆ ಬಯೋಡೈಜೆಸ್ಟರ್ ದಿಂದ ದ್ರಾವಣ ಕೂಡ ತಯಾರು ಮಾಡ್ತಾ ಇದ್ದೀರಿ, ಇಂಥವನ್ನ ತಮ್ಮ ಹೊಲಕ್ಕಷ್ಟೇ ಉಪಯೋಗ ಮಾಡ್ತಾ ಇದ್ದೀರ ಅಥವಾ ರೈತರಿಗೂ ಕೊಡ್ತಾ ಇದ್ದೀರ? ಇವಾಗ ದ್ರಾವಣ ಏನಾಗತ್ತೆ ಸರ್, ಅದನ್ನ ಹೊರಗಡೆ ಕೊಟ್ಟಿಲ್ಲ ಸರ್, ಸುಮ್ನೆ ಹಂಗೆ ದೋಸ್ತರು ಬಂದು ಅವರು ಇದಕ್ಕೆ ಯೂಸ್ ಮಾಡ್ಕೋತೀವಿ ಅಂದ್ರೆ ಹೋಯ್ತಾರ ಸರ್, ಅದನ್ನ ಹಂಗೆ ಕೊಡ್ತೀವಿ ಸರ್. ಇವಾಗ ಎರೆಹುಳದ ಗೊಬ್ಬರ ಏನಿದೆ ಸರ್, 300 ರೂಪಾಯಿ ಬ್ಯಾಗಿನ ಹಂಗೆ ಕೊಟ್ಟಿದ್ದೀವಿ ಸರ್, 50 ಕೆಜಿ ಬ್ಯಾಗಿ 300 ರೂಪಾಯಿ ಅದಂತೆ. ಜಾಸ್ತಿ ಇರತ್ತೆ ಸರ್, ನಮ್ಮ ಹೊಲಕ್ಕಾಗಿನೂ ಉಳಿತು, ಒಂದು 20-22 ಫೀಟ್ ಅದಾವ್ರ ಸರ್, ಜಾಸ್ತಿ ಆಗತ್ತೆ ನಮಗೆ. ತಾವು ಹೊಲದೊಳಗೆ ಏನೇನು ಬೆಳೀತಾ ಇದ್ರಿ ಮತ್ತೆ? ಇವಾಗ ಉಳ್ಳಾಗಡ್ಡಿ ಸರ್, ಆಮೇಲೆ ಈಗ ಗೊಂಜಾಳ ತೆಗೆದಿರ್ ಸರ್, ಕಬ್ಬ ಇವನ್ನೇ ಹಾಕ್ತಿರ್ ಸರ್, ಒಳ್ಳೆ ರೆಡಿ ಇಲ್ಲೇ ನಾವು ಮಾಡ್ಕೋತೀವಿ ಸರ್, ಅವನ್ನ ನಮ್ಮ ಮೇವಿಗಷ್ಟು ಯೂಸ್ ಮಾಡ್ಕೋತೀವಿ ಸರ್. ಎಲ್ಲ ಸಂಪೂರ್ಣವಾಗಿ ಸಾವಯವ ಮಾಡ್ತಾ ಇದ್ದಿರ್ತಾವ? ಸಂಪೂರ್ಣವಾಗಿ ಇಲ್ಲ ಸರ್, ಕೊಡ್ಲ. ಇವಾಗ ಅರ್ಧ ಮಾಡ್ತಿದ್ದೆ ಸರ್, ಒಂದ 3-4 ಎಕರೆ ಮೇವಿಗೆ ಯೂರಿಯಾದು ಹೋಗ್ಯಲ್ಲ ಸರ್, ಯಾವ ಡೈರೆಕ್ಟ್ ಹಂಗೆ ಯೂಸ್ ಮಾಡ್ತಿರ್ ಸರ್. ಅದೊಂದು ಮತ್ತೆ ಇದು ಕಟ್ಟರೆ ಒಂದು ಕಬ್ಬು ಅಷ್ಟು ಹಚ್ಚಿದ್ರು ಸರ್ ಸ್ವಲ್ಪ, ಅದನ್ನು ಸಾವಯವದಲ್ಲಿ ಹೋಗ್ತಾರೆ ಸರ್. ಸ್ವಲ್ಪ ಅಂದ್ರೆ 1 ಎಕರೆ ನೋಡಿದ್ರು ಸರ್ ಇವಾಗ ಫಸ್ಟ್. ಆಮೇಲೆ ಗೊಂಜಾಳ ಒಂದ ಪೂರ ಸರ್ ಸಾವಯವದಾಗ ಚೆಕ್ ಮಾಡಿದವ್ರು ಸಕ್ಸಸ್ ಆಗಿದ್ದಾರೆ. ತಮ್ಮ ಕುಟುಂಬದವರೇ ಕೂಡಿ ಕೃಷಿ ತಾವು ಮಾಡ್ತಾ ಇದ್ದೀರಿ, ತಮ್ಮಲ್ಲಿ ಏನು ಮನೆಯೊಳಗ ಹುಡುಗರು ಇದ್ದಾರೆ, ಅವರಿಗೆ ಕೃಷಿ ಶಿಕ್ಷಣ ಯಾವ ರೀತಿ ಕೊಡ್ತಾ ಇದ್ದೀರಿ ತಾವು? ಇನ್ನು ಮಕ್ಕಳು ಸಣ್ಣವರಿದ್ದಾರೆ ಸರ್, ಹ್ಞೂ ಆದ್ರೆ ಹ್ಞೂನ್ರಿ ಇವಾಗ ಕೃಷಿದೇ ಕೊಡ್ಬೇಕು ಅನ್ನೋದು ಹೆಚ್ಚೈತಿ ಸರ್. ಇವಾಗ ನೋಡ್ರಿ ದೊಡ್ಡ ದೊಡ್ಡ ಸಾಲಿ ಕಲ್ತ್ ಹೋಗ್ಬಿಟ್ರ ಅಂದ್ರೆ ನಾಳೆ ಇಲ್ಲಿ ನಮ್ ನೋಡ್ಕೋರ್ ತೊಂದರೆ ಆಗತ್ರಿ. ಹ್ಞೂನ್ರಿ ಇವಾಗ ಕೃಷಿನೂ ಬಾದಾಗತ್ತ, ಇವಾಗ ನನ್ನ ಮಕ್ಕಳು ಹೊರದೇಶಕ್ಕೆ ಅದಾರ ಅಲ್ಲಿದಾರ ಅಂದ್ರೆ ಇಲ್ಲಿ ನಮ್ ಕಷ್ಟ ಸುಖಕ್ಕೆ ಯಾರು ಬರಂಗಿಲ್ರಿ. ಮಕ್ಳು ಇಲ್ಲೇ ಒಕ್ಕಲ್ತಾರ ಮಾಡ್ಕೋತ ನಮ್ ಮುಂದೆ ಇರ್ತಾರ, ನಮ್ಮನೆ ನೋಡ್ಕೋತಾರ. ಇಲ್ಲಿ ನಾವು ಅನಾಥಾಗಿ ಬಿಡೋದಾಕತ್ರಿ, ಮಕ್ಳು ಬೆಂಗಳೂರದಾಗ ಹೋಗಿ ಕೂತ್ರಂದ್ರ ಇಲ್ಲಿ ನಾವು ಇದಕ್ಕೂ ಉಪಯೋಗ ಇರ್ಲಾರಂಗ ಆಗತ್ರಿ. ಇವಾಗ ನನ್ನ ಮಕ್ಳು ಇಂಜಿನಿಯರ್ ಅದಾರ ಹೊರದೇಶಕ್ಕೆ ಅದಾನಂತೀರಿ, ನಮಗೆ ಇಲ್ಲಿ ಏನಾದ್ರು ಆದ್ರೆ ಯಾರು ಬರ್ತಾರೆ ಹೇಳ್ರಿ? ಇದೇ ರೈತ ಇದ್ದ ನನ್ನ ಮಗ ಇದನ್ನ ತಿಳಿರಿ, ಅವನೇ ನಾನು ನೋಡ್ತಾನ, ಕರ್ಕೊಂಡ್ ಹೋಗ್ತಾನ, ಎಲ್ಲಾ ಪಾಲನೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಇವಾಗ ಎಲ್ಲಾ ರೈತರ ಮಕ್ಕಳೇ ತಂದೆ ತಾಯಿ ನೋಡ್ತಾರ, ಯಾರಾದ್ರೂ ಇವತ್ತು ನನ್ನ ಮಗ ಅಮೆರಿಕದ ಹೊರದೇಶಕ್ಕೆ ಇದ್ದಾರೆ ಅಲ್ಲಿದಾರ ಹೇಳ್ತಾರೆ, ಅವ್ರ ಒಬ್ಬರೇ ನೋಡಿದವ್ರ ಉದಾಹರಣೆ ಇದ್ರೆ ಹೇಳ್ರಿ, ಯಾರೋ ಅವ್ರ ಮಕ್ಕಳು ನೋಡಿ ಎಲ್ಲಿ ಅನಾಥ ಆಶ್ರಮದಾಗ ಇಟ್ಟು ಹೋಗ್ಬಿಡ್ತಾರೆ. ಇವಾಗ ರೈತನ ಮಕ್ಕಳೇ ರೈತರನ್ನ ನಾವು ನೋಡೋದು. ರಮೇಶ್ ಅವರೇ, ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಿ, ಆಮೇಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಯಾಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಆಮೇಲೆ ಒಂದು ಶಿಕ್ಷಣ ಸಂಸ್ಥೆಯ ಟ್ರಸ್ಟ್ನ ಚೇರ್ಮನ್ ಆಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಮ್ಮ ರೈತರಿಗೆ ಅವರ ದಿನನಿತ್ಯದ ಸಮಸ್ಯೆಗಳು, ಅವರ ದಿನನಿತ್ಯದ ಹೋರಾಟದ ಬದುಕು, ಇವುಗಳಲ್ಲಿ ಏನೇನು ಸಮಸ್ಯೆಗಳು, ಏನೇನು ತೊಂದರೆಗಳು ರೈತರಿಗೆ ಆಗ್ತಾ ಇದ್ದಾವೆ, ಇದರ ಬಗ್ಗೆ ಸಮಗ್ರವಾಗಿ ವಿಚಾರ ಮಾಡಿ ಅವರ ಒಂದು ಉನ್ನತಿಗಾಗಿ ಏನು ಮಾಡಬಹುದು, ಗ್ರಾಮ ಪಂಚಾಯತಿಯ ವತಿಯಿಂದ ಆಗಿರಬಹುದು ಅಥವಾ ಸರ್ಕಾರದ ವತಿಯಿಂದ ಆಗಿರಬಹುದು ಅಥವಾ ರೈತರನ್ನ ಸಂಘಟನೆ ಮಾಡಿ ಅವರನ್ನ ಸರಿಯಾದಂತಹ ಒಂದು ದಾರಿಗೆ, ಏನು ಕಷ್ಟ ಇರಲಾರದಂತಹ ಒಂದು ದಾರಿಗೆ ಹಚ್ಚುವಂತಹ ಒಂದು ಕಾರ್ಯದೊಳಗೆ ಏನಾದರೂ ತಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ, ಅಥವಾ ತಮ್ಮ ಏನು ಸಂಸ್ಥೆಗಳಿರಬಹುದು ಅಥವಾ ಗ್ರಾಮಸ್ಥರಿರಬಹುದು ಏನಾದರೂ ಇದ್ರ ಬಗ್ಗೆ ಚರ್ಚೆ ವಿಚಾರಗಳನ್ನ ಮಾಡ್ತಾ ಇದ್ದೀರಾ ಹೆಂಗ? ಮೊದಲಿಗೆ ಸರ್, ನಾನು ಪಿಕೆಪಿಎಸ್ ಅಧ್ಯಕ್ಷ ಇದೆ. ಅಲ್ಲಿ ರೈತರಿಗೆ ಇವಾಗ ನಮಗೆ ಏನ್ ಸಮಸ್ಯೆ ಅನ್ನ ಸರ್, ಒಳ್ಳೆ ಟೈಮ್ದಾಗ ಗೊಬ್ಬರ ಬೀಜಕ್ಕೆ ದುಡ್ಡು ಹರ್ಕತ್ತಾಗತ್ತೆ ಸರ್. ಅವಾಗ ನಾವು ಮತ್ತೊಬ್ರ ಬಳಿ ಎಡ್ತಾಕಿ ಹೊರಗ್ ಬಡ್ಡಿ ಅಂತ ತಂದ ಮಾಡೋಟ್ಲನ್ನ ಇಲ್ಲಿ ಪೀಕಿಂದು ವೇಸ್ಟ್ ಹಾಕಿತ್ರಿ. ಅವಾಗ ನಾವು ಸೊಸೈಟಿ ಚೇರ್ಮನ್ ಆದಾಗ ಏನ್ ಮಾಡಿದ ವಿಚಾರ, ದುಡ್ಡು ನಮ್ಮಲ್ಲಿ ಸಾಕಷ್ಟು ಇದೆ, ರೈತರಿಗೊಂದು ತಕ್ಷಣ ಓಡಿ ಅಂತೇಳಿ ಒಂದು ಹೊಸ ಲೋನ್ ಸಿಸ್ಟಮ್ ತೆಗೆದವ್ರಿ. ಪ್ರಪ್ರಥಮವಾಗಿ ನಾ ಅಧ್ಯಕ್ಷ ಆದ್ಮೇಲೆ ಓಡಿ ಲೋನ್ ಸ್ಟಾರ್ಟ್ ಮಾಡಿದ್ರು ಸೊಸೈಟಿಗೆ. ಮೊದಲು ಓಡಿ ಎಂಬುದೇ ಯಾರು ಕೊಡ್ತಿದ್ದಲ್ಲ ಸೊಸೈಟಿಯಾಗ ಸರ್. ತಕ್ಷಣ ರೈತರಿಗೆ ಬಂದಗಳೇ 1,20,000 ರೂಪಾಯಿ ಅವ್ರದ್ದು ಮನೆ ಉತ್ತಾರಿ ಅಥವಾ ಹೊಲದ ಅದೇ ಉತ್ತಾರಿ ಹಳೆ ಇದ್ದಿದ್ ಲೋನ್ ಮ್ಯಾಗ ಇಬ್ಬರು ಜಾಮೀನ್ ಮಾಡಿಸ್ಬಿಟ್ರೆ ತಕ್ಷಣ ಕೊಡೋದು ಗೊಬ್ಬರ ಬೀಜಕ್ಕೆ. ಆ ತರ ಒಂದು ಸ್ಕೀಮ್ ಮಾಡಿದ್ದೇವ್ರಿ, ಅದನ್ನ ಮುಂದ್ ಬರುವಂತ ದಿನಗಳಲ್ಲಿ ಹೆಚ್ಚು ಮಾಡ್ಬೇಕು ಅಂದ್ರೆ ಅವಾಗ ನಮ್ದು 5 ವರ್ಷ ಅಧಿಕಾರ ಮುಗಿಬಿಟ್ಲೇನೆ ಅದ ಹಂಗೆ ಕಂಟಿನ್ಯೂ ಅಷ್ಟೇ ಹೊಂಟಿದ್ದಾರೆ ಸರ್. ಅದನ್ನ ರೈತರಿಗೆ 2 ಲಕ್ಷ 5 ಲಕ್ಷ ತಕ್ಕ ತಕ್ಷಣ ಕೊಡೋದು ಸಾಲ, ಕೆಡ್ತಾಕ್ಸೋದಂಗಿಲ್ಲ. ಆ ಸಿಸ್ಟಮ್ ಮಾಡಿದ್ರು ಸರ್ ಗೊಬ್ಬರಕ್ಕಾಗಿ. ಆಮೇಲೆ ರೈತರಿಗೆ ಸೈಕಲ್ ಮೋಟರ್ ಮತ್ತೆ ಟ್ರ್ಯಾಕ್ಟರ್ ಸರ್, ಟ್ರ್ಯಾಕ್ಟರ್ ಕೊಟ್ಟಿದ್ದೇವ್ರಿ ಸೊಸೈಟಿಯಿಂದ. 3% ಬಡ್ಡಿ ಆಗ್ರಿ ಬರೀ ಸೈಕಲ್ ಮೋಟರ್ದು ಏನಿದ್ರಿ ಇದು ಓಡಿ ಹಿಂಗ್ ಮಾಡಿದ್ರು. ಮತ್ತೆ ನಮ್ಮ ಸೊಸೈಟಿ ರೈತರು ತಿರ್ಕೊಂಡ್ರೆ ಅವಾಗ 2,500 ಕೊಡ್ತಿದ್ರು ಸರ್ ಅವ್ರ ಮನ್ ಖರ್ಚಿಗೆ. ನಮ್ಮ ಸೊಸೈಟಿ ಸಾಲಗಾರ ಯಾರಾದ್ರೂ ತಿರ್ಕೊಂಡ್ರೆ ಮತ್ತೆ ಸೊಸೈಟಿದ ಒಂದು ಟ್ರ್ಯಾಕ್ಟರ್ ಇತ್ತು ಸರ್, ಉಚಿತವಾಗಿ ಅವ್ರ ಮನ್ನಿಗೆ ಕೊಟ್ಟಿದ್ದೇವ್ರಿ. ಅವಾಗ ಈ ತರ ಉಪಯೋಗ ಮಾಡ್ಕೊಂಡು ಎಲ್ಲಾ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಈ ತರ ಸ್ಕೀಮ್ಗಳು ಇದು ಮಾಡ್ಕೊಂಡೇವ್. ತಕ್ಷಣ ಇನ್ನೊಂದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದೆವು. ಮುಂದಿನ ದುರುಪಯೋಗ ಆಗಬಾರ್ದು ಅಂತೇಳಿ ಅದಕ್ಕೆ ಸಾಲದ ಒಂದು ಲಿಮಿಟ್ ಮಾಡಿದ್ರು ಸರ್. ಅದಕ್ಕೆ ಈ ತರ ಒಳ್ಳೇದಾಗಲಿ ರೈತರಿಗೆ ಮಾಡಿದೆವು. ಕಮ್ಮಿ ರೇಟ್ನಲ್ಲಿ ಟ್ರ್ಯಾಕ್ಟರ್ ತಂದಿದ್ರು, ಒಂದು ಸೊಸೈಟಿ ಗೌರ್ಮೆಂಟ್ ಕೊಟ್ಟಿತ್ತು, ಅದನ್ನ ಕಮ್ಮಿ ರೇಟ್ನಲ್ಲಿ ಬಾಡಿಗೆ ಹೊಡಿತಿದ್ರು, ಅದೇ ಸೊಸೈಟಿಗೆ ಜಮಾ ಮಾಡ್ತಿದ್ರು ರೈತರು.

ಅಂದ ನಮಗೆ ಶಕ್ತಿ ಬರ್ತದೆ. ಇದನ್ನೇ ನಾವು ಮರ್ತೀವಿ, ಬೇಸಿಕ್ ಊಟದ ಪ್ರಿನ್ಸಿಪಲ್ ಮರ್ತೀವಿ. ಆಮೇಲೆ ಇನ್ನೊಂದೇನಪ್ಪ ರಾಜಣ್ಣ, ಈಗ ಮನೆಯೊಳಗ 4 ಮಂದಿ ಇದ್ರು ಅಂತಂದ್ರ ಮುಂಜಾನೆ ಎದ್ದ ಕೂಡಲೇ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ಬಿಡ್ತಾರಪ್ಪ. ಯಾವಾಗ ಯಾರಿಗೆ ಏನ್ ಸಿಗ್ತದ ಅದನ್ನ ತಿಂತಾರ ಹೋಗ್ಬಿಡ್ತಾರ. ರಾತ್ರಿ 9 ಒಂದು ಹೊಸು ಮಂದಿ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದು ವಿಚಾರಬೇಕಲ್ಲ. ಬಹಳ ಮುಖ್ಯ, ಇದು ಬಹಳ ಬಹಳ ಮುಖ್ಯ. ರಾತ್ರಿನೂ ಹಂಗೆ ಮಾಡ್ತೀವಿ ಅಂತಾರಪ್ಪ, ನನಗೆ ಹಸಿವಾಗ ತಂದು ಕೊಟ್ಬಿಡು. ಅದು ಏನ್ ಹಸಿವಾಗಿರ್ತದ ಅನ್ನೋದು ಗೊತ್ತಿಲ್ಲ, ತಿನ್ಬೇಕನ್ನೋದು ತಿನ್ಬೇಕಷ್ಟೇ. ಅದು ಅಂತಂದ್ರೆ ವಿಚಾರಗಳು ವಿನಿಮಯ ಮಾಡ್ಕೊಳ್ಳಿಕ್ಕೆ, ಖುಷಿ ಹಂಚ್ಕೊಳ್ಳಿಕ್ಕೆ ಅದು ಒಂದು ಟೈಮ್ ಇರ್ತದಪ್ಪ. ಅದು ಬಹಳ ಮುಖ್ಯವಾದ ಟೈಮ್. ಈ ಸಂಜೆ ಮಾಡಿ ಎಲ್ಲಾರು ಕುತ್ಕೊಂಡು ಊಟ ಮಾಡಿದಾಗ ನೀ ಇಷ್ಟ ಹಾಕೋ, ನಾ ಇಷ್ಟ ಹಾಕೋ, ಇದು ಹೆಂಗಾಗ್ಯದ, ಎಲ್ಲ ಏನೇನೋ ವಿಚಾರಗಳು ಬರ್ತಿರ್ತಾವಪ್ಪ. ಊಟ ರುಚಿ ಆಗ್ತದಲ್ಲೇ. ಹೌದು, ಮಾತಿನೊಳಗೆ ಊಟ ಹೆಚ್ಚಿಗೆ ಹೋಗ್ತದೆ, ಹೆಚ್ಚಿಗೆ ಹೋಗ್ತದೆ. ಆಮೇಲೆ ಆ ಟಿವಿ ಬಂದ್ ಮಾಡ್ಬೇಕು. ಹೌದು, ಆಮೇಲೆ ಮೊಬೈಲ್ ಬಂದ್ ಮಾಡಿ ಇನ್ನೊಂದ್ರ ಮನೆಗೆ ಇಡಬೇಕು ಊಟ ಮಾಡ ಟೈಮ್. ಇವ್ ಯಾವ ಜೊತೆಗೆ ಬೇಡ, ಬರೀ ಊಟ ಒಂದೇ. ಇವತ್ತಿನ ದಿವಸ ನಮ್ದು ಹೆಂಗ್ ಕಳೀತು, ಏನಾಯ್ತು, ಅಲ್ಲಿ ಹೊರಗೆ ಹೋಗಿರ್ತಾರ, ಅಲ್ಲಿ ಏನೇನೋ ಘಟನೆಗಳು ಘಟಿಸಿರ್ತಾವ, ವಿಚಾರಗಳ ಖುಷಿದೋ ಇರ್ತದೋ ದುಃಖದ್ದೋ ಇರ್ತದೋ ಯಾವುದೋ ಒಂದು ಮನೆಯೊಳಗೆ ಮಾತಾಡೋದು. ಆಮೇಲೆ ಇನ್ನೊಂದು ಏನೋ ಆಫೀಸ್ನೊಳಗೋ ಬಿಸ್ನೆಸ್ನಾಗೋ ಎಲ್ಲೋ ಹೊರಗೆ ಹೋದಾಗ ಏನೋ ಟೆನ್ಷನ್ ಆಗಿರ್ತದೆ, ಅಥವಾ ಖರೀದಿ ಮಾಡ್ಲಿಕ್ಕೆ ಹೋದಾಗ ಏನೋ ಟೆನ್ಷನ್ ಆಗಿರ್ತದೆ. ಅದನ್ನ ನಾವು ಮನೆ ಮಂದಿ ಜೊತೆಗೆ ನಾವು ಹಂಚಿಕೊಂಡಾಗ ಅದ್ರ ಬಗ್ಗೆ ನಮ್ಗೆ ಕೆಲವೊಂದು ವಿಚಾರಗಳು ಬರ್ತಾವ. ಇನ್ನೊಬ್ರು ಹೇಳ್ಬೋದು, ತಂದೆ ಮಕ್ಕಳಿಗೆ ಹೇಳ್ಬೋದು, ಅಥವಾ ಮಕ್ಕಳೇ ದೊಡ್ಡವರಿಗೆ ಹೇಳ್ಬೋದು, ಕೆಲವೊಂದು ಅವ್ರ ಅನುಭವ ಪ್ರಕಾರ ಹೇಳ್ಬೋದು. ಹಿಂಗ ಅದ ನಾವು ಹಿಂಗ್ ಮಾಡ್ಬೇಕು. ಮುಂದಿನ ಸಲ ಅಂತ ಒಂದು ಘಟನೆ ಮತ್ತೊಮ್ಮೆ ಆದಾಗ ನಮಗೊಂದು ಪ್ರಿಕಾಷನರಿ ಆಗಿ ಏನ್ ಮಾಡಬಹುದು. ಹೌದು, ವಿಚಾರಗಳು ಬರ್ತಾವ, ಅವಾಗ ಹಂಗ ಮಾತಾಡಿದ್ವಿ ನಾವು ಅನ್ನೋದು ಯಾವಾಗೋ ಒಂದು ಕ್ಷಣದಾಗ ಬಂದ್ಬಿಡ್ತಾವ. ಇಂತ ಎಲ್ಲ ವಿಚಾರಗಳು ಬಹಳ ಮುಖ್ಯ. ಇದ್ರ ಜೊತೆಗೆ ಯಾರು ಗೃಹಿಣಿ ಹೇಳ, ಯಾರು ಮನೆಯೊಳಗೆ ಇರ್ತಾರ, ನೌಕರಿ ಹೋಗೋದಿಲ್ಲ, ಅಕ್ಕಿ ಏನಂತಂದ್ರೆ ಸಂಜೆಗೆ ಮಕ್ಕಳು ಗಂಡ ಮನೆಗೆ ಬರ್ತಾರ, ಊಟ ಮಾಡ್ತಾ ಎಷ್ಟು ಖುಷಿಯಿಂದ ಕಾಯಶ್ಲಿಂದ ಅಡಿಗೆ ಮಾಡಿರ್ತಾರೆ. ಇದು ಏನ್ ಹೇಳದಿಲ್ಲ, ಇದು ಬಹಳ ಬಹಳ ಕರೆಕ್ಟ್ ಅದ ನೋಡ. ಹೌದಲ್ಲ, ಯಾಕಂದ್ರೆ ಸಂಜೆ ತನಕ ಒಬ್ಬಕಿನ ಮನೆಯಾಗ ಕೂತಿರ್ತಾರ, ಅಕ್ಕಿನ ಜೋಡಿ ಮಾತಾಡೋರು ಯಾರು ಇರೋದಿಲ್ಲ, ಈ ಹೊರಗಿನವ್ರು ಅಷ್ಟಕ್ಕಷ್ಟೇನೆ. ಹೌದು, ಅವ್ರ ಜೋಡಿ ಸುಖ ದುಃಖ ಹಂಚ್ಕೊಳ್ಳಿಕ್ಕಾಗುದಿಲ್ಲ, ಅಷ್ಟೇ. ಆರಾಮೇನ್ರಿ ಆರಾಮೇನ್ರಿ ಅಷ್ಟು ಮಟ್ಟಿಗೆ ಮಾತಾಡಬಹುದಪ್ಪ. ಮನಿ ವಿಚಾರಗಳು, ಮನಿ ಸಂಸಾರಕ್ಕೆ ಸಂಬಂಧಪಟ್ಟದ್ದು, ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗಂಡಕ್ ಸಂಬಂಧಪಟ್ಟದ್ದು, ತನಗ್ ಸಂಬಂಧಪಟ್ಟದ್ದು, ಯಾವುದೇ ವಿಚಾರ ಮಾಡಬೇಕಾದಾಗ ಈ ಸಂಜೆಗೆ ವೇಟ್ ಮಾಡ್ತಿರ್ತಾಳಕ್ಕೆ. ಹೌದಲ್ಲ, ಸಂಜೆಗೆ ಎಲ್ಲರೂ ಬರ್ತಾರೆ, ವಿಚಾರ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿರ್ತಾಳಕ್ಕೆ. ಅಲ್ಲಿ ನಿರಾಶೆ ಆದ್ರೆ ಎಷ್ಟು ಮನ್ಸಿಗೆ ಹತ್ತದ, ನಿರಾಶೆ ಆಗಿರ್ತದ ಒಂದು. ಅಷ್ಟಕ್ಕೂ ಇನ್ನೊಂದ್ಸರಿ ಏನಾರ ಹೇಳಿದ್ಲು ಅಂತಂದ್ರೆ ನಿನಗೇನ್ ಗೊತ್ತಾಗ್ತದ ಬಿಡು, ಮನೆ ಕುತ್ತಕ್ಕಿ ಅಂತಂದ್ರೆ ಅದಕ್ಕಿಂತ ಇನ್ಸಲ್ಟ್ ಮತ್ತೊಂದಿಲ್ಲ ನೋಡಿ. ಹೌದಲ್ಲ, ಯಾರ ಸಲ ಮನೆ ಕೂತಿರ್ತಾಳ, ಅದನ್ನ ವಿಚಾರ. ಅದೇ ಎಲ್ಲಾರ ಖುಷಿ ಸಲುವಾಗೇ ತಾ ಕೂತಿರ್ತಾಳೆ, ಅಕ್ಕಿ ಸ್ಯಾಕ್ರಿಫೈಸ್ ಮಾಡಿ ಮನೆ ಕೂತಿರ್ತಾಳ. ಅಂದ್ರೆ ಮನೆ ಆಗು ಹೋಗುಗಳು, ಎಲ್ಲಾ ಮನೆಯವರ ಆರೋಗ್ಯ, ಎಲ್ಲರ ಆರೋಗ್ಯ ಮುಖ್ಯ ಅಲ್ಲೇ. ಆಮೇಲೆ ಮನೆ ಸ್ವಚ್ಛತೆ, ಮನೆ ಬೇಕು ಬೇಡಿಕೆಗಳು ಯಾರಿಗೆ ಗುರ್ತಿರ್ತದ, ಆ ಗೃಹಿಣಿಗೆ ಗೊತ್ತಿರೋದು. ಹೌದಲ್ಲ, ನಾನು ಅದಕ್ಕ ಅಕ್ಕಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅಕ್ಕಿಗೆ ಏನೊಂದು ಗೌರವ ಸಿಗಬೇಕು. ಆ ಗೌರವ ಕೊಡುವಂತದ್ದು ಆ ಮನೆಯ ಪ್ರತಿಯೊಬ್ಬರ ಸದಸ್ಯರ ಒಂದು ಕರ್ತವ್ಯ. ಹೌದಿಲ್ಲ, ಇದ್ರ ಜೊತೆಗೆ ಶುಭಕ ಮನೆ ಅಷ್ಟೇ ಅಲ್ಲ, ಹೊರಗುನು ಸಹಿತ ನಾವ್ ಎಲ್ಲೆಲ್ಲಿ ನಮ್ಮ ಒಂದು ಸಂಪರ್ಕ ಬರ್ತದೆ ಹೆಣ್ಮಕ್ಳ ಜೊತೆಗೆ, ಅಲ್ಲಿ ನಾವು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲಿಬೇಕು. ಇದು ಬಹಳ ಮುಖ್ಯವಾಗಿರುತ್ತೆ. ಅದ್ರೊಳಗೆ ನಮ್ಮ ಗಂಡು ಮಕ್ಕಳಿಗೆ ಸಣ್ಣವರಿದ್ದಾಗಿಂದ ಇದನ್ನ ನಾವು ಕಲಿಸಿಕೊಡ್ಬೇಕು. ಹೆಣ್ಮಗಳು ಅಂದ್ರೆ ಕೀಳಾಗಿ ನೋಡ್ಬಾಡ್ರಿ, ನೋಡ್ಬೇಡ್ರಿ, ಅವ್ರಿಗೆ ಏನು ಡ್ಯೂ ಸ್ಥಾನಮಾನದ ಸೊಸೈಟಿ ಒಳಗೆ ಅಕ್ಕಿ ಇರಲಾರ್ದೆ ಪ್ರಪಂಚ ಇಲ್ಲ ಇಲ್ಲ ಅನ್ನೋದನ್ನ ನಾವು ಮಕ್ಕಳಿಗೆ ಸಣ್ಣವರಿದ್ದ ಎಂದು ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ ಅಂತಂದ್ರೆ ಈ ಸಮಸ್ಯೆನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಇದ್ರ ಜೊತೆಗೆ ಶುಭಕ ಈ ಸಂಸಾರದಲ್ಲಿ ಬಹಳಷ್ಟು ವಯಸ್ಸಾದವ್ರು ಸಿಗ್ತಾರೆ, ಅಂಗವಿಕಲರು ಸಿಗ್ತಾರೆ, ಬೇರೆ ಬೇರೆ ಸಮಸ್ಯೆ ಉಳ್ಳ ಜನ ನಮಗ ಸಂಪರ್ಕಕ್ಕೆ ಬರ್ತಾರೆ. ಅವ್ರಿಗೆ ಎಂದನ್ನು ನಾವು ಕೇಳಾಗ ನೋಡ್ಬಾರ್ದು ನನ್ನ ವಿಚಾರ. ಹೌದೌದು. ಆಮೇಲೆ ಎರಡನೇದೇನಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆದಷ್ಟು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಸಪೋರ್ಟಿವ್ ಆಗಿರ್ಬೇಕು, ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು. ಈಗ ಬಸ್ ನೈಂದ ಇಳಿತಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಕೈ ಹಿಡಿದು ಕೆಳಗೆ ಇಳಿಸ್ಕೋಬೇಕು, ಹತ್ತಿಸಬೇಕು. ಅಥವಾ ನಾವು ರೋಡ್ ಮೇಲೆ ರೋಡ್ ಕ್ರಾಸ್ ಮಾಡ್ತಿರ್ತೀವಿ, ಯಾರೋ ಒಬ್ರು ಕಾಣಿಸ್ತಾರ, ವಿಕಲಚೇತನ ಇರ್ತಾರೆ, ದೃಷ್ಟಿ ವಿಕಲಚೇತನ ಇರ್ತಾರೆ, ಅವ್ರನ್ನ ಕೈ ಹಿಡ್ಕೊಂಡು ನಾವು ರೋಡ್ ಕ್ರಾಸ್ ಮಾಡಿಸ್ಬೇಕು. ಹಿಂಗ್ ಮಾಡಿದಾಗ ಎಷ್ಟು ಖುಷಿ ಸಿಗ್ತದ, ಅಷ್ಟು ಖುಷಿ ಸಿಗ್ತದ. ಆಮೇಲೆ ಅವ್ರು ಏನ್ ಸಹಾಯ ತಗೊಂಡಿರ್ತಾರಲ್ಲ, ಅವ್ರು ಸುಮ್ ಇರೋದಿಲ್ಲಪ್ಪ, ಅವ್ರು ಹರಿಸಿ ಹೋಗ್ತಾರೆ, ಹರಿಸಿ ಹೋಗ್ತಾರ ಅವ್ರು. ಹೌದಲ್ಲ, ಒಳ್ಳೇದಾಗ್ಲಪ್ಪ, ಏನ್ ಕೆಲ್ಸಕ್ ಹೊಂಟಿದ್ದಿ, ಚಲೋ ಆಗ್ಲಿ ಕೆಲಸ ನಿನ್ಗ. ಹೌದಲ್ಲ ಅಂತ ಅಷ್ಟ ಹೇಳಿರ್ತಾರಲ್ಲ, ಆ ಆಶೀರ್ವಾದ ಏನಿರ್ತದಲ್ಲ, ಅದೇ ಅವ್ರನ್ನ ಕಾಯ್ತಿರ್ತದೆ ಯಾವಾಗ್ಲೂ. ಬಹಳ ಸಲ ಅದು ಕಾಯ್ತದ, ಕೆಲವೊಂದ್ಸಲ ಅಂತಿರ್ತಿ ನೋಡು, ಈ ಒಂದ್ ಸ್ವಲ್ಪ ಪಾರದಪ್ಪ, ಏನ್ ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು, ದೊಡ್ಡ ಸಮಸ್ಯೆ ಆಗ್ತಿತ್ತು, ಅದ್ ಹಿಂಗ್ ಮಾಡಿದಿಲ್ಲ ನಾನಸಿಗೆ ಬೀಳ್ತಿದ್ದೆ ಅಂತ ಅನ್ನೋದೊಂದು ಬಂದಿರ್ತದಲ್ಲ. ಹೌದಲ್ಲ, ಅಂದ್ರೆ ಹಿಂಗ್ ಬಹಳಷ್ಟು ಏನ್ ಬ್ಲೆಸ್ಸಿಂಗ್ಸ್ ಇರ್ತಾರಲ್ಲ, ಇದು ನಂಬಿಕೆ ಇದ್ದವ್ರು. ಹೌದು, ಅದೇ ಯಾವುದೇ ಆಗ್ಲಿ ನಂಬಿಕೆ ಮುಖ್ಯ ಅಲ್ಲಿ. ಹೌದಲ್ಲ, ಇಂತವೆಲ್ಲ ಆ ಒಂದು ಟೈಮ್ನೊಳಗ ನಮ್ಗ ಅವು ಕಾಯ್ತಿರ್ತವೆ. ಇನ್ನೊಂದು ವಿಚಾರ ಅಂತ ಒಂದು ಕಾಯ್ತ ಒಂದ್ ಕಡೆ ಒಂದ್ ಕಡೆ ಇಟ್ಕೊಂಡ್ರು, ಇನ್ನೊಂದು ನಮ್ದು ಮನುಷ್ಯತ್ವ ದೃಷ್ಟಿಯಿಂದ ನಾವು ಅವರಿಗೆ ಸಹಾಯ ಮಾಡಬೇಕಾಗಿರುವಂತದ್ದು. ಪ್ರತಿ ಸಲ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಕೊಡಬೇಕು ಪಾಪ. ಆಮೇಲೆ ಯಾಕಂದ್ರೆ ಅವರು ಪ್ರಪಂಚ ನೋಡಿದವ್ರು ಇರ್ತಾರ, ಜೀವನಕ್ಕೆ ಅರ್ಥವ್ರು ಇರ್ತಾರ, ಅವರು ಎಲ್ಲಿ ಆಗು ಹೋಗುಗಳು ಆಗ್ತಾವ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಈಗ ಮನೆ ಒಳಗೇನೆ ನೋಡು, ಹಿರಿಯರು ಇರ್ತಾರಪ್ಪ, ಹಿರಿಯರು ಎಷ್ಟು ವರ್ಷ ಬಾಳಿರ್ತಾರ ಅಷ್ಟು ವರ್ಷದ ಅವ್ರಿಗೆ ಅನುಭವ ಇರ್ತದ. ಹೌದು. ಮತ್ತೆ ಈಗ ನಾವು ಸಣ್ಣವ್ರು ಇರ್ತೀವಿ, ನಮ್ಗೇನು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಕೇಳ್ಬೇಕು. ಅವ್ರು ಕರೆಕ್ಟ್ ಆಗಿ ಹೇಳ್ತಿರ್ತಾರ, ಇವ್ರಿಗೆ ವಯಸ್ಸಾಯ್ತು, ಇವ್ರಿಗೆ ಇವ್ರಿಗೆ ಏನು ತಿಳಿಯಂಗಿಲ್ಲ ಅನ್ನೋದೊಂದೇ ಮುಖ್ಯ ಆಗ್ತದಲ್ಲಿ. ಇದು ನಾವು ಈ ರೀತಿ ನಮ್ಮನ್ನ ನಾವು ಶಾಣೆ ಅಂತ ತಿಳ್ಕೊಳ್ತೀವಿ. ಹೌದಿಲ್ಲ? ಎಲ್ಲಾನು ಪ್ರತಿಯೊಬ್ಬರಿಗೂ ತಿಳಿದಿರೋದಿಲ್ಲ. ಹೌದಿಲ್ಲ? ಅವ್ರ ಅನುಭವವನ್ನ ನಾವು ತಗೊಳ್ಬೇಕು. ಆಮೇಲೆ ಇತ್ತೀಚೆಗೆ ನಾವು ಇನ್ನೊಂದು ಬೇಡದಂತ ಒಂದು ಬೆಳವಣಿಗೆ ನಮ್ ಸೊಸೈಟಿ ಒಳಗೆ ನೋಡಿರ್ತೀವಿ. ಏನಂತಂದ್ರೆ ಹಿರಿಯರಿಗೆ ಈ ವೃದ್ಧಾಶ್ರಮದಲ್ಲಿ ಸೇರಿಸುವಂತ, ಹೌದು, ಅದು ಮನೆಯೊಳಗಿಂದ ಒಂದು ವಸ್ತು ಇದ್ದಂಗ ಆಗ್ಬಿಟ್ಟದ. ಈಗ ಅದಕ್ಕೆ ಕಿಮ್ಮತ್ತನೇ ಇಲ್ಲ, ಒಂದೊಂದ್ರೆ ಕಿಮ್ಮತ್ ಇಲ್ಲ, ಅವ್ರಿಗೆ ಮಾತಾಡಿಸೋದೇ ಇಲ್ಲ. ಮತ್ತೆ ಅವ್ರಿಗೆ ಮಾತಾಡಿಸಲ್ಲ ಅಂದ್ರೆ ಅವ್ರಿಗೆ ಟೈಮ್ ಹೆಂಗ್ ಹೋಗ್ಬೇಕು? ಅದೇ, ಅವ್ರಿಗೆ ಮಾತಾಡಿಸೋದಿಲ್ಲ, ಒಂದ್ ರೂಮ್ನಾಗ ಹಾಕ್ಬಿಟ್ಟಿರ್ತಾರ, ಅವ್ರಿಗೆ ತಿರ್ಗಾಡೋದು ಆಗಂಗಿಲ್ಲ. ಏನೋ ತಿರ್ಗಾಡ್ಕೊತ ಹೊರಗ್ ಬಂದು ಏನಾರ ಒಂದೆರಡು ಮಾತಾಡಿದ್ರೆ ಇವ್ರಿಗೆ ಅದಕ್ಕೆ ಬೇಕಿದ್ದು ಸುಮ್ ಕುಳ್ಳಿ ಬರ್ದಿಲ್ಲ, ಕಾರ್ಬಾರ್ ಮಾಡ್ತಾರೆ, ಕಾರ್ಬಾರ್ ಮಾಡ್ತಾರ, ಇನ್ನ ಮುಗಿಯೋಲ್ದು ಇವ್ರದ್ದು, ಎಲ್ಲಾರ ಜೋಡಿ ಮಾತಾಡೋದು ಇನ್ನ ಮುಗಿಯವಲ್ದಾಗ್ಯದ ಅಂತಾನು ವಿಚಾರಗಳು ಬಂದಾಗ ಅವ್ರ ಮನಸ್ಸಿಗೆ ಎಷ್ಟು ತ್ರಾಸ ಆಗ್ಬಹುದು ಅನ್ನೋದು ಅದು ಬರಂಗಿಲ್ಲ. ಆಮೇಲೆ ತಾವೂ ಆ ಸ್ಥಾನಕ್ಕೆ ಹೋಗ್ತೀವಿ ಒಂದಿನ ಅಂತನದ ಅವಾಗ ಬರಂಗಿಲ್ಲ. ಒಂದಿನ ಬಹಳ ಜಲ್ದಿ ಹೋಗ್ತೀವಿ ನಾವು. ಅವ್ರು ಅಷ್ಟು ವರ್ಷ ಇದು ಮಾಡಿರ್ತಾರೆ ಕರೆ. ಹೌದಿಲ್ಲ? ಈಗ ಆಯುಷ್ಯ ಕಮ್ಮಿ ಅದ, ಹಿರಿಯರು ಮಾಡಿದ್ದನ್ನ ಮಕ್ಕಳು ಕಲ್ತಿರ್ತಾರಪ್ಪ. ಹೌದು. ಈಗ ಅವರಿಗೆ ಅನುಭವ ಆದದ್ದು ತಮ್ಮ ಮಕ್ಕಳಿಂದ ತಮಗೆ. ನಾವು ನಮ್ಮ ತಾಯಿ ತಂದೆಗೆ ನಮ್ಮ ಮನೆ ಇರುವಂತ ಹಿರಿಯರಿಗೆ ನಾವು ಏನ್ ಕೊಟ್ಟಿರ್ತೀವಿ ನಮ್ಮ ಮಕ್ಕಳು ದಿವಸ ನೋಡ್ತಿರ್ತಾರ, ಅದೇ ಅದನ್ನ ನೋಡ್ತಿರ್ತಾರ, ಅವ್ರು ನಮಗ್ ವಾಪಸ್ ಕೊಡ್ತಾರೆ. ಹೌದು. ನಾವು ಚಲೋ ಮಾಡಿದ್ರೆ ಚಲೋ ಬರೋ ಸಾಧ್ಯತೆ ಇರ್ತದ, ನಾವು ಕೆಟ್ಟ ಮಾಡಿದ್ರೆ ಒಂದು ಜಲ್ದಿ ಬರ್ತದ, ಒಂದ್ ಮಾಡಿದ್ರೆ ನಾಲ್ಕ್ ಕೆಟ್ಟ ಬರ್ಬೋದು. ಹೌದು ಹೌದು. ಅದಕ್ಕೆ ದೊಡ್ಡವರಿಗೆ ವಯಸ್ಸಾದವರಿಗೆ ನಾವ್ ಯಾವಾಗ್ಲೂ ವೃದ್ಧಾಶ್ರಮ ಇಟ್ಟು ನಾವ್ ರೊಕ್ಕ ಕೊಡ್ತೀವಿ, ಅವ್ರಿಗೆ ಬೇಕಾದಷ್ಟು ನೋಡ್ಕೊಳ್ಳಿಕ್ ಹೇಳ್ತೀವಿ, ಆರಾಮ್ ಇಟ್ಟಿವಿ ಅನ್ನೋದಕ್ಕಿಂತನು ಮನೆಯೊಳಗ್ ಚಟ್ನಿ ಭಕ್ರಿನೇ ತಿನ್ಲಿ, ಆರಾಮಾಗಿ ಇರ್ತಾರ ಅವ್ರು. ನಮ್ಮೂರು ಜೊತೆಗೆ ಇರ್ತಾರ, ಮಕ್ಕಳಂತೂ ಬಹಳ ಕಾಡ್ತಾವ ಅವರಿಗೆ. ಹೌದು. ಮತ್ತೆ ತಮ್ಮ ಮಕ್ಕಳಿಗೆ ಹೆಂಗ್ ತಾವ್ ಪ್ರೀತಿ ಮಾಡ್ತಾರೋ ಹಂಗೇನೆ ಅವರು ಮಕ್ಕಳಿಗೆ ತಮ್ಮ ಪ್ರೀತಿ ಮಾಡಿರ್ಬೇಕಲ್ಲ ಅಂತನ್ನೋದು ವಿಚಾರ ಬರೋದಿಲ್ಲ. ಯಾಕಂತಂದ್ರ ಆ ತಾಯಿ ನಾಲ್ಕು ಮಕ್ಕಳಿಗೆ ಸಾಕಿರ್ತಾಳ. ಹೌದು. ನಾಲ್ಕು ಮಕ್ಕಳು ಕಲ್ತು ಒಂದು ತಾಯಿ ಸಾಕ್ಲಿಕ್ಕಾಗೋದಿಲ್ಲ ಅಂತನ್ನೋದು ಮಾತು ಈಗ ಬಹಳ ಕೇಳಿ ಬರ್ಲಿ, ಬಹಳ ಕೇಳಿ ಬರ್ಲಿ. ತಂದಿಗೂ ಅಪ್ಲೈ ಆಗ್ತದೆ. ತಾಯಿ ಅಂದ್ರೇನು ತಂದಿ ಅಂದ್ರೆ ಎಲ್ಲ ಒಂದೇ, ತಂದಿ ಇರ್ಲಾರ್ದೆ ತಾಯಿ ಆಗ್ಲಿಕ್ಕೆ ಸಾಧ್ಯ. ಹೌದಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂತದ್ದು. ಈ ಒಂದು ಬೆಳವಣಿಗೆ ಬಗ್ಗೆ ನಾವೆಲ್ಲರೂ ಹೊಣೆ ಇದ್ದೀವಿ. ಅದ್ರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಬೇಕು. ಆಮೇಲೆ ಅಗಳೆ ನಾನು ಹಿಂಗೆ ಹೇಳಿತ್ತಲ್ಲ, ಈ ಬಸ್ಸಿನಾಗ ಇಳಿಸಬೇಕು ಏರಿಸಬೇಕು ಅಂತೇಳಿ. ನಾವು ಹೊರಗಡೆ ಹೋದಾಗ ರೋಡ್ ಮೇಲೆ ಇದ್ದಾಗ ಈ ಟ್ರಾಫಿಕ್ ರೂಲ್ಸ್ ಅಂತ ಏನದಾವ್ ಅವನ್ನ ನಾವು ಪ್ರತಿಯೊಬ್ಬರು ಪಾಲಿಸ್ಕೊಳ್ಬೇಕು. ಪೊಲೀಸರ ಅಂತಕೊಂಡು ಪೊಲೀಸರಿಗಂಜಿ ಟ್ರಾಫಿಕ್ ರೂಲ್ ಫಾಲೋ ಮಾಡೋದಲ್ಲ. ಭಾಷೆ ಹಂಗೆ ಆಗ್ತದೆ, ಅಲ್ಲಿ ಪೊಲೀಸ್ ಕಾಣಿಸಿದ್ರೆ ಇಲ್ಲಿ ರೂಲ್ ಅಪ್ಲೈ ಮಾಡ್ಕೊಳ್ಳೋದು ಹಂಗಲ್ಲ. ಮುಂದೆ ಸರ್ಕಾರನ ಪೊಲೀಸ್ ನಿಂತಿರ್ತಾರ ಅಂತ ತಿಳ್ಕೊಂಡು ನಾವ್ ಇಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗೋದಲ್ಲ, ಹೆಲ್ಮೆಟ್ ಹಾಕೊಳ್ಳೋದು ಇಲ್ಲ ಬೇರೆ ರೂಟ್ಲಿಂದ ತಪ್ಪಿಸೋದು ಹಂಗ್ ಮಾಡೋದಲ್ಲ. ಟ್ರಾಫಿಕ್ ರೂಲ್ಸ್ ಇರೋದು ನಮ್ಮ ಸೇಫ್ಟಿ ಸಲುವಾಗಿ, ನಮ್ಮ ಸುರಕ್ಷತೆ ಸಲುವಾಗಿ. ಆ ಪೊಲೀಸರು ಇರೋದೇನಂದ್ರೆ ಯಾರು ತಪ್ಪಿರ್ತಾರೆ ಅವರಿಗೆ ಅವರು ಅಷ್ಟೇ ದಂಡ ಹಾಕ್ಲಿಕ್ ನಿಂತಿರ್ತಾರೆ ಹೊರತಾಗಿ ಅವ್ರನ್ನ ತಪ್ಪಿಸ್ಕೊಳ್ಲಿಕ್ಕೆ ನಾವು ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ಟ್ರಾಫಿಕ್ ರೂಲ್ಸ್ ಬಹಳ ಮುಖ್ಯ, ಸರಳ ಆಗಿರುವಂತದ್ದು. ನಾವು ಒಂದು ಹಾದಿಗೆ ಹೋಗ್ಬೇಕು, ಬರೋರು ಒಂದು ಹಾದಿಗೆ ಬರಬೇಕು. ಹೌದಿಲ್ಲ? ಆಮೇಲೆ ರೋಡ್ ಮೇಲೆ ನಡ್ಕೊಂಡು ಹೋಗೋರ್ದು ಅದನ್ನು ನಟ್ ನಡ್ಬಾರ ನಡ್ಕೊಂಡು ಹೋಗ್ತಿರ್ತಾರೆ, ಮಾತಾಡ್ಕೊತ ಫೋನ್ ನಾಗ ಇರ್ಕೋತ. ನಾವ್ ಎಲ್ಲಿ ಹೊಂಟಿವಿ ಅನ್ನೋದು ವಿಚಾರ ಇರಂಗಿಲ್ಲ. ಇಲ್ಲ, ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಟ್ರಾಫಿಕ್ ಅದು. ಆಮೇಲೆ ಇನ್ನೊಂದು, ಈಗ ರೋಡ್ ಕ್ರಾಸ್ ಮಾಡ್ತಿರ್ತಾರಲ್ಲ, ರೋಡ್ ಹೆಂಗ್ ಕ್ರಾಸ್ ಮಾಡ್ತೀವಿ ನಾವು, ಹೆಂಗ್ ಮಾಡಬೇಕು? ನಿಂತ್ಕೊಂಡು ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು, ಸೀದಾ ನಾವು ಕ್ರಾಸ್ ಮಾಡಬೇಕು ಅಂದ್ರೆ ಕ್ರಾಸ್ ಸೆಕ್ಷನ್ ಅಂತ ಹೇಳಿ ಅಡ್ಡ ಕ್ರಾಸ್ ಮಾಡಬೇಕು. ಹಂಗ್ ಮಾಡೋದಿಲ್ಲ, ಅವ್ರಿಗೆ ಮುಂದೆ ಎಲ್ಲೋ ಒಂದ್ ಕಡೆ ಹೋಗೋದಿರ್ತದ, ಈ ರೋಡ್ ಉದ್ದಕ್ಕೂ ಕ್ರಾಸ್ ಮಾಡೋದು, ಈ ರೋಡ್ಲಿಂದ ಆ ರೋಡ್ ಆ ಎಂಡ್ ತನ ಕ್ರಾಸ್ ಮಾಡ್ಕೊಂಡು ಹೋಗೋದು. ಒಂದ್ ವೇಳೆ ಏನಾದ್ರೂ ನಾವ್ ಅವ್ರಿಗೆ ಕೇಳಿದ್ರೆ ಜಗಳ ಬಂದ್ಬಿಡ್ತಾರೆ. ಅಂದ್ರೆ ಇಲ್ಲಿ ಏನಾಯ್ತು ಶೋಭಕ, ಯಾರು ಇನ್ನೊಂದು ವೆಹಿಕಲ್ ನಾಗ ಬರ್ತಿರ್ತಾರಲ್ಲ, ಅವ್ರ ಮೇಲೆ ತಾಳ್ಮೆ ಇತ್ತು ಅಂದ್ರೆ ಅವರು ಸರಳಾಗಿ ಬಾಜು ತಗೊಂಡು ಹೋಗ್ತಾರೆ. ಯಾರಿಗೆ ತಾಳ್ಮೆ ಇರೋದಿಲ್ಲ ಅಥವಾ ಕೆಲವೊಂದ್ಸಲ ಗಾಡಿ ಕಂಟ್ರೋಲ್ ಆಗಿರೋದಿಲ್ಲ, ಗಾಡಿ ಕಂಟ್ರೋಲ್ ಆಗೋದಿಲ್ಲ, ಅವಾಗ ಆಕ್ಸಿಡೆಂಟ್ ಆಗ್ತವ. ಆಕ್ಸಿಡೆಂಟ್ ಆದಾಗ ದೊಡ್ಡ ಅನಾಹುತ ಆಗುತ್ತೆ. ಇವರಿಗೂ ಸಮಸ್ಯೆ, ಅವರಿಗೂ ಸಮಸ್ಯೆ, ಎಲ್ಲರಿಗೆ ಸಮಸ್ಯೆ. ಅದಕ್ಕೆ ಸಮಸ್ಯೆ ನಾವ್ ಯಾಕೆ ಮಾಡ್ಕೊಳ್ಬೇಕು? ಇದನ್ನ ಅವಾಗೆ ಮಾಡ್ಕೊಳ್ಳುವಂತದ್ದು. ಹೌದು. ಇನ್ನೊಬ್ರ ತಪ್ಪುಗಳನ್ನ ಅಳಿಬಾರ್ದಲ್ಲೇ. ನಾವು ಕರೆಕ್ಟ್ ಇದ್ದು ಇನ್ನೊಬ್ರು ತಪ್ಪು ಮಾಡುವಂತದ್ದು ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡ್ಬೇಕು. ತಂದೇನ್ ತಪ್ಪದ ಅವ್ ಬಂದ್ ಹೆಂಗ್ ಹೊಡಿತ ನೋಡ್, ನುಕ್ಸಾನ್ ಯಾರಿಗೆ ಆಗ್ತದ? ಅದು ವಿಚಾರ ನಮ್ಗೆ ನುಕ್ಸಾನ್ ಆಗ್ತದೆ. ಅದಕ್ಕ ನಾವು ಮನೆಯಿಂದ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಟ್ಕೊ, ನಮ್ದು ಗುರಿ ಏನಿರ್ಬೇಕಪ್ಪ ಅಂದ್ರೆ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಸುರಕ್ಷಿತವಾಗಿ ಬರಬೇಕು. ಇದು ಫಸ್ಟ್ ಗುರಿ, ನಾವೆಲ್ಲರೂ ಮಾಡ್ಕೋ. ಯಾವ್ದೇ ಕೆಲ್ಸಕ್ ಹೋಗ್ಲಿ, ಆಫೀಸ್ಗ್ ಹೋಗ್ಲಿ, ಇನ್ನೊಂದ್ ಹೋಗ್ಲಿ, ಮತ್ತೊಂದ್ ಕಡೆ ನಾವ್ ನಡ್ಕೊಂಡು ಹೋಗ್ಲಿ, ಬಸ್ಸಿನ ಹೋಗ್ಲಿ, ಬೈಕ್ ಮೇಲೆ ಹೋಗ್ಲಿ, ಕಾರ್ನ ಹೋಗ್ಲಿ, ಎದ್ರಾಗೆ ಹೋಗ್ಲಿ, ಒಂದ್ ಗುರಿ ಅನ್ನೋದು ನಾ ಮನೆಯಲ್ಲಿ ನಡೆದಿನಿ, ಮನೆ ಸುರಕ್ಷಿತವಾಗಿ ಬರ್ಬೇಕು. ಅದಕ್ಕ ನನಗೇನೆಲ್ಲ ತಿಳಿತದ, ನನ್ನ ಇದ್ರ ಪ್ರಕಾರ ನಾ ಟ್ರಾಫಿಕ್ ರೂಲ್ ಮುರಿಬೇಡ, ನನ್ನ ಸುರಕ್ಷಿತ ಸಲುವಾಗಿ. ಇಲ್ಲಿ ಸೆಲ್ಫಿಶ್, ಎಲ್ಲರೂ ಸೆಲ್ಫಿಶ್ ಆಗ್ಬೇಕು, ಸ್ವಾರ್ಥ, ಎಲ್ಲರೂ ಸ್ವಾರ್ಥ, ಇಲ್ಲಿ ಸ್ವಾರ್ಥ ಆಗ್ಬೇಕು. ನಾನ್ ಸುರಕ್ಷಿತವಾಗಿರ್ಬೇಕು, ಅವ್ ಏನೋ ಏನಕ್ಕೆ ತಪ್ಪು ಮಾಡ್ಲಾಕ್, ಅವ್ನ ತಪ್ಪು ಅವನಿಗೆ ಬಿಟ್ಟು ನಮ್ಮನ್ನ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಏನಾಗ್ತಂದ್ರೆ ಅನಾಹುತ ಆಗೋದು ಬಹಳಷ್ಟು ಕಡಿಮೆ. ಹೌದು ಹೌದು. ಮತ್ತೇನಪ್ಪ ರಾಜಣ್ಣ, ಬಹಳಷ್ಟು ಹೊತ್ತು ಮಾತಾಡೋದಾಯ್ತು. ಏನವ ಹಿಂಗೇ ಇರ್ತಾವ ಸಂಸಾರ ಸಮಸ್ಯೆಗಳು ಇರ್ತಾವ. ಅದಕ್ಕೇನೆ ನಮ್ ನಮ್ಮಂತವ್ರು ಒಂದ್ ಕಡೆ ಕುತ್ಕೊಂಡಿವ್ ಅಂದ್ರೆ ಒಂಚೂರು ಮಾತಾಡೋದ್ರಾಗ ನಮ್ ಮರ್ತು ಬಿಡ್ತೀವಿ. ನಂಗು ನೋಡು ಹಂಗೆ ಆಯ್ತು ನೋಡ್ಬೇಕ, ಬಾಧೆ ಸಾಗಿತ್ತಾನೆ ಇರ್ತೀವಿ ಮಾತಾಡೋದಂಗ. ನಾನು ಹಂಗೆ ಮಾತಾಡ್ಬೇಕಂತ ಬಂದೆ, ನಡೀತಿ ನಾವು ಮತ್ತೆ ತಡ ಆಯ್ತೀಗ ನಡೀತಿದೆ. ಮತ್ತೇನಾರ ಒಂಚೂರು ತಿಂದ ಹೋಗ್ತೇನೆ, ಮತ್ತೆ ಕುಡು ಮತ್ತೆ ನೀ ಶೋಭಕ್ಕನ ಮನೆಗೆ ನೋಡು, ಏನ್ ಕೊಟ್ರು ನಡೀತದ, ಚಾ ಮಾಡಿದ್ರು ನಡೀತದ, ಏನಾದ್ರು ತಿಲ್ಲಿ ಕೊಟ್ಟು ಅದ್ರ ಮೇಲೆ ಚಾ ಕೊಟ್ರು ನಡೀತದ. ಯಾಕಂದ್ರೆ ಶೋಭಕ್ಕನ ಮನೆಗೆ ಬೇರೆ ಏನಾಗಂಗಿಲ್ಲ ಬಿಡು. ಹೌದಲ್ಲ, ಬೇಕಾದ ಮಾಡಿಸಿಕೊಂಡು ತಿನ್ನಬಹುದು. ಆ ಒಂದು ಇದು ಅದ. ಹೌದು.